ವ್ಯಸನಗಳತ್ತ ಆಕರ್ಷಿತರಾಗುವವರ ಮನಸ್ಸನ್ನು ಸಂಗೀತ, ಸಾಹಿತ್ಯ, ಕ್ರೀಡೆ, ಯೋಗ ಮತ್ತು ಲಲಿತ ಕಲೆಗಳತ್ತ ಸೆಳೆಯಲು ಯತ್ನಿಸಿರಿ. ವ್ಯಸನಮುಕ್ತವಾದ, ಆರೋಗ್ಯಪೂರ್ಣ ಹಾಗೂ ಸದೃಢ ಸಮಾಜ ನಿರ್ಮಾಣ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಸಮಯ ಸರಿಯಾಗಿ 6:21:18. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಇಂದು ಪ್ರಸಾರ ಭಾರತಿ ಆಕಾಶವಾಣಿ ಚಿತ್ರದುರ್ಗ 34ರ ಸಂಭ್ರಮದ ಹೊತ್ತಿನಲ್ಲಿ 35ನೇ ವರ್ಷವನ್ನು ಕಾಲಿಡ್ತಾ ಇದೆ. ಈ ಸಂದರ್ಭದಲ್ಲಿ ಈವರೆಗಿನ ಎಲ್ಲ ತಂತ್ರಜ್ಞರಿಗೆ, ಅಧಿಕಾರಿಗಳಿಗೆ, ಶ್ರೋತೃ ಬಾಂಧವರಿಗೆ, ಉದ್ಘೋಷಕರಿಗೆ ಮತ್ತು ನಿಲಯದ ಮುಖ್ಯಸ್ಥರಿಗೆ, ಪ್ರಸಾರ ವಿಭಾಗದ ಮುಖ್ಯಸ್ಥರಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆ ಧನ್ಯವಾದಗಳನ್ನು ಪ್ರಸಾರ ಭಾರತಿ ಆಕಾಶವಾಣಿ ಚಿತ್ರದುರ್ಗ ಅತ್ಯಂತ ಹೊಣೆಗಾರಿಕೆ ಮತ್ತು ಬದ್ಧತೆಯೊಂದಿಗೆ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ತಾ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ಸಂಭ್ರಮವನ್ನು ಹಿಮ್ಮಡಿಗೊಳಿಸುವ ನೆಲೆಗಟ್ಟಿನಲ್ಲಿ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವು 34ನೇ ವರ್ಷವನ್ನು ಪೂರೈಸಿ 35ನೇ ವಸಂತಕ್ಕೆ ಕಾಲಿಡುತ್ತಿರುವ ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿಗಳು, ತೋಟಗಾರಿಕಾ ಅಧಿಕಾರಿಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳ ವಿಜ್ಞಾನಿಗಳು ಚಿತ್ರದುರ್ಗ ಆಕಾಶವಾಣಿಯ ಕಾರ್ಯಚಟುವಟಿಕೆಗಳ ಕುರಿತು ಅಭಿಪ್ರಾಯಗಳನ್ನು ತಿಳಿಸಿದ ಕಾರ್ಯಕ್ರಮ. प्रधानमंत्री फसल बीमा योजना से हर किसान मुस्काए. कृषि और किसान कल्याण मंत्रालय द्वारा किसान हित में जारी ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಕೆಳಗುರೆ ಆಕಾಶವಾಣಿಯ 34ನೇ ವರ್ಷಾಚರಣೆಯ ಈ ಸುಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಮಾನ್ಯ ಸಂಸದರು ಹಾಗೂ ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳು ಆದಂತಹ ಶ್ರೀಯುತ ಗೋವಿಂದ ಎಂ ಕಾರಜೋಳ ಅವರು ಆಕಾಶವಾಣಿ ಚಿತ್ರದುರ್ಗ ನಿಲಯಕ್ಕೆ ಭೇಟಿ ನೀಡಿದ ಇಂದಿನ ಧ್ವನಿಮುದ್ರಣವನ್ನು 8:30 ಪ್ರಸಾರ ಮಾಡಲಾಗುವುದು. ತಾವೆಲ್ಲರೂ ಕೂಡ ಕೇಳಿ ಅಂತ ಈ ಮೂಲಕ ಪ್ರಕಟಣೆ. ಆಕಾಶವಾಣಿ ಚಿತ್ರದುರ್ಗ. ನಮ್ಮ ಚಿತ್ರದುರ್ಗ ಆಕಾಶವಾಣಿಯು 34ನೇ ವರ್ಷ ಪೂರೈಸಿ 35ನೇ ವಸಂತಕ್ಕೆ ಕಾಲಿಟ್ಟಿರುವ ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳ ವಿಜ್ಞಾನಿಗಳು ಚಿತ್ರದುರ್ಗ ಆಕಾಶವಾಣಿಯ ಕಾರ್ಯಚಟುವಟಿಕೆಗಳ ಕುರಿತು ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮವನ್ನು ಇದೀಗ ಕೇಳೋಣ. ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ನಾನು ಜಂಟಿ ಕೃಷಿ ನಿರ್ದೇಶಕನಾಗಿ ಕೃಷಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಕಳೆದ 2 ವರ್ಷಗಳಿಂದ. ನಾನು ತಮ್ಮೊಡನೆ ಒಂದು ಕೃಷಿಯ ವಿಚಾರವನ್ನು ಹಂಚಿಕೊಳ್ಳೋದು ಅಂತಂದ್ರೆ, ನಮ್ಮ ಚಿತ್ರದುರ್ಗ ಜಿಲ್ಲೆಯ ಆಕಾಶವಾಣಿ ಕೇಂದ್ರ 34 ವಸಂತಗಳನ್ನ ಪೂರೈಸಿ 35ನೇ ವಸಂತಕ್ಕೆ ಕಾಲಿಡ್ತಾ ಇದೆ. ಇದು ನಮ್ಮ ಎಲ್ಲರ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಹರ್ಷವನ್ನ ವ್ಯಕ್ತಪಡಿಸ್ತೇನೆ. ಈ ವಿಚಾರದಲ್ಲಿ ನಮ್ಮ ಆಕಾಶವಾಣಿ ಕೇಂದ್ರ ಚಿತ್ರದುರ್ಗ ಇವರು ಬಹಳಷ್ಟು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿರಬಹುದು, ಸಾಮಾಜಿಕ ವಿಚಾರಗಳಿಗೆ ಸಂಬಂಧಪಟ್ಟಿರುವಾಗಿರಬಹುದು, ಶೈಕ್ಷಣಿಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ಮನರಂಜನೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಿಚಾರಗಳನ್ನ ನಮ್ಮ ಆಕಾಶವಾಣಿ ಕೇಂದ್ರದ ಶ್ರೋತೃಗಳಿಗೆ ತಿಳಿಸತಕ್ಕಂಥ ಕೆಲಸಗಳನ್ನ ನಿರಂತರವಾಗಿ ಈಗಲೂ ಸಹ ಮಾಡ್ಕೊಬಂದಿರತಕ್ಕಂಥದ್ದನ್ನು ಸಹ ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹೊಸ ಒಂದು ಕೃಷಿ ಬೆಳಕು ಅಂತಕ್ಕಂಥ ಒಂದು ಸರಣಿ ಕಾರ್ಯಕ್ರಮವನ್ನು ಸಹ ಪ್ರಾರಂಭ ಮಾಡಿ, ಇದರಲ್ಲಿ ವಿಶೇಷವಾಗಿ ಸಿರಿಧಾನ್ಯಗಳ ಬೆಳವಣಿಗೆ ಆಗ್ಬಹುದು, ಆ ನಂತರ ಬೆಳೆದಿರತಕ್ಕಂಥದ್ದು ಸಂಸ್ಕರಣೆ ಮಾಡತಕ್ಕಂಥದ್ದು, ಮೌಲ್ಯವರ್ಧನೆ ಮಾಡತಕ್ಕಂಥದ್ದು, ಬ್ರ್ಯಾಂಡಿಂಗ್ ಮಾಡುವಂಥದ್ದು, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜನರಲ್ಲಿ ಮತ್ತು ಗ್ರಾಹಕರಲ್ಲಿ ಅರಿವು ಮೂಡಿಸತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ರಿಂದ ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು 30,000 ಹೆಕ್ಟೇರ್ ಪ್ರದೇಶಕ್ಕೂ ಹೆಚ್ಚು ನಾವು ಸಿರಿಧಾನ್ಯಗಳನ್ನು ಬೆಳೆಯೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದನ್ನು ಸಹ ಇದು ಜಿಲ್ಲೆಯ ಹೆಮ್ಮೆಯ ಸಂಗತಿಯಾಗಿದೆ. ಇದರ ಒಟ್ಟಿಗೆ ಇವತ್ತು ಜಿಲ್ಲೆ ಸಿರಿಧಾನ್ಯಗಳ ನಾಡು ಅಂತಕ್ಕಂಥ ಒಂದು ಖ್ಯಾತಿಯನ್ನು ಸಹ ಪಡೀಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದಿದೆ. ಈ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದು ನಮ್ಮ ಆಕಾಶವಾಣಿ ಕೇಂದ್ರನೂ ಸಹ ಒಂದು ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತಕ್ಕಂಥ ವಿಚಾರ. ಇದರ ಒಟ್ಟಿಗೆ ಇನ್ನು ಕೃಷಿ ಇಲಾಖೆಯ ಕಾರ್ಯಕ್ರಮಗಳಾಗಿರ್ತಕ್ಕಂಥ ನೈಸರ್ಗಿಕ ಕೃಷಿ ಆಗ್ಬಹುದು, ಸಾವಯವ ಕೃಷಿ ಆಗಿರ್ಬಹುದು, ಸಮಗ್ರ ಕೃಷಿ ಪದ್ಧತಿಗಳಾಗಬಹುದು, ಜೇನು ಸಾಕಾಣಿಕೆ ಆಗಿರ್ಬಹುದು, ಹೈನುಗಾರಿಕೆ ಆಗಿರಬಹುದು, ನಂತರ ಇದರ ಒಟ್ಟಿಗೆ ಬೆಳೆ ವಿಮೆ ಅಂತಕ್ಕಂಥ ಕಾರ್ಯಕ್ರಮಕ್ಕೂ ಬಹಳಷ್ಟು ಒತ್ತು ಕೊಟ್ಟು ನಮ್ಮ ಶ್ರೋತೃಗಳಲ್ಲಿ ಮತ್ತೆ ನಮ್ಮ ರೈತ ಸಮುದಾಯದಲ್ಲಿ ಜನಜಾಗೃತಿಯನ್ನ ಮೂಡಿಸಿ ಜಿಲ್ಲೆನಲ್ಲೂ ಸಹ ಈ ಒಂದು ಬೆಳೆ ವಿಮೆ ಅಂತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ನಮ್ಮ ಆಕಾಶವಾಣಿ ಕೇಂದ್ರದವರನ್ನು ಸಹ ಕೈ ಜೋಡಿಸಿರ್ತಕ್ಕಂಥದ್ದನ್ನು ಸಹ ಇದೆ. ಇದರ ಒಟ್ಟಿಗೆ ನಮ್ಮಲ್ಲಿ ಬಹಳಷ್ಟು ಅಸ್ಥಿರತೆ, ಚಿತ್ರದುರ್ಗ ಜಿಲ್ಲೆನಲ್ಲಿ ಮಳೆ ಕೆಲವು ಟೈಮ್ ಬರುತ್ತೆ, ಕೆಲವು ಟೈಮ್ ಬರುವುದಿಲ್ಲ. ಸೊ ಈ ಒಂದು ಅಸ್ಥಿರತೆನೂ ಸಹ ಕೃಷಿಯಲ್ಲಿ ಇರತಕ್ಕಂಥದ್ದನ್ನ ಹೋಗ್ಲಾಡಿಸೋದಕ್ಕಾಗಿ ಒಂದು ಸ್ಥಿರತೆಯನ್ನ ತರುವ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ನೂತನವಾಗಿರತಕ್ಕಂಥ ಕೃಷಿ ಭಾಗ್ಯ ಯೋಜನೆಯನ್ನು ಸಹ ಮತ್ತೆ ಮರು ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ಸಹ ಇದೆ. ಮತ್ತೆ ಮರು ಪ್ರಾರಂಭ ಮಾಡಿರ್ತಕ್ಕಂಥದ್ರಲ್ಲೂ ಸಹ ನಾವು ನಮ್ಮ ಆಕಾಶವಾಣಿ ಕೇಂದ್ರದ ಮೂಲಕ ನಮ್ಮ ರೈತರಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದಾಗ ನಮ್ಮ ಜಿಲ್ಲೆಯ ರೈತರು ಬಹಳಷ್ಟು ಇದಕ್ಕೆ ಉತ್ತಮವಾಗಿ ಪ್ರತಿಕ್ರಿಯೆಯನ್ನು ತೋರಿ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ಸುಮಾರು 1,000ಕ್ಕೂ ಹೆಚ್ಚು ಕೃಷಿ ಹೊಂಡಗಳನ್ನು ಮಾಡಿಕೊಂಡು ಪ್ರಗತಿಯನ್ನು ಸಾಧಿಸೋದಕ್ಕೆ ನಮ್ಮ ಆಕಾಶವಾಣಿ ಕೇಂದ್ರನೂ ಸಹ ಕಾರಣ ಆಗಿದೆ ಅಂತಕ್ಕಂಥದ್ದನ್ನ ನಾನು ಹೇಳ್ತೇನೆ. ಅವ್ರಿಗೂ ಸಹ ನಮ್ಮ ಇಲಾಖೆಯ ಪರವಾಗಿ ರೈತರಿಗೆ ಮತ್ತು ಶ್ರೋತೃಗಳಿಗೆ ಮತ್ತೆ ಸಂಬಂಧಪಟ್ಟ ಆಸಕ್ತಿ ಇರತಕ್ಕಂಥವರಿಗೆ ಮಾಹಿತಿಯನ್ನು ತಲುಪಿಸಿರ್ತಕ್ಕಂಥದ್ದಕ್ಕಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಹ ನಾನು ಇಲಾಖೆಯಿಂದ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ನಮಸ್ತೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಎಸ್ ಓಂಕಾರಪ್ಪ, ವಿಜ್ಞಾನಿಗಳು ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ಬೊಬ್ಬೂರ್ ಫಾರಂ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ. ಇವತ್ತಿನ ದಿವಸಕ್ಕೆ ಆಕಾಶವಾಣಿಗೆ 34 ವರ್ಷ ತುಂಬಿ 35ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ನಿಜಕ್ಕೂ ಕೂಡ ಇದೊಂದು ಅದ್ಭುತವಾದ ಸಾಧನೆ ಮತ್ತು ಇನ್ನೂ ಉನ್ನತ ಸಾಧನೆ ಅಂತ ಮುನ್ನುಗ್ತಾ ಇದೆ ಅನ್ನೋ ಮಾತನ್ನ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಇವತ್ತು ಪ್ರತಿಯೊಬ್ಬ ರೈತ ಬಾಂಧವರಿಗೂ ಕೂಡ ತಾಂತ್ರಿಕ ಮಾಹಿತಿ ಸುಲಭವಾಗಿ ಸುಗಮವಾಗಿ ತಾವು ಕೆಲಸ ಮಾಡುವಂತ ಜಾಗಕ್ಕೇನೆ ತಲುಪಿಸುವಂತ ಸಾಧನ ಅಂದ್ರೆ ಇವತ್ತು ಆಕಾಶವಾಣಿ. ಬೇರೆ ಯಾವುದೇ ಮಾಧ್ಯಮ ಆದ್ರೂ ಕೂಡ ಅವರು ಅದಕ್ಕಾಗಿ ಮೀಸಲಾಗಿ ಇಟ್ಕೊಂಡು ಕುತ್ಕೊಂಡು ಮಾಹಿತಿ ತಿಳ್ಕೊಬೇಕಾಗತ್ತೆ. ಆದ್ರೆ ತಾವು ಕೆಲಸ ಮಾಡುವಂತ ಜಾಗದಲ್ಲೂ ಕೂಡ ಒಂದು ಮೊಬೈಲ್ ಅನ್ನ ಜೇಬಲ್ಲಿ ಇಟ್ಕೊಂಡು ಮಾಹಿತಿ ತಿಳ್ಕೊಬಹುದು. ಎಷ್ಟು ಸುಲಭವಾಗಿ ರೈತರಿಗೆ ಮಾಹಿತಿ ತಿಳಿಸ್ತಕ್ಕಂತ ಮಾರ್ಗದರ್ಶಿ ಸಾಧನ. ಇದನ್ನ ರೈತ ಬಾಂಧವರು ಒಂದು ಉತ್ತಮ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಂಡ್ರೆ ಅವರು ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಉತ್ತಮವಾದ ಇಳುವರಿಯನ್ನ ಪಡ್ಕೊಳ್ಳಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಆದ್ರಿಂದ ರೈತ ಬಾಂಧವರು ನಿರಂತರವಾಗಿ ಆಕಾಶವಾಣಿಯಿಂದ ಮಾಹಿತಿಯನ್ನ ತಿಳ್ಕೋಬೇಕಾದ ಅನಿವಾರ್ಯತೆ ಇವತ್ತು ಬಂದವರಿ. ಆಕಾಶವಾಣಿ ಕಾರ್ಯಕ್ರಮಗಳು ನಮ್ಮ ಅದರಲ್ಲೂ ಕೃಷಿ ಬಗ್ಗೆ ನಾವು ಸದಾ ಕಾಲ ಇವತ್ತು ರೈತ ಬಾಂಧವರಿಗೆ ಆಧುನಿಕ ತಾಂತ್ರಿಕತೆಗಳು ವಾಟ್ಸ್ಆಪ್ ಇರ್ಬೋದು, ಗೂಗಲ್ ಅಲ್ಲಿ ಇರ್ಬೋದು, ಫೇಸ್ಬುಕ್ ಇಲ್ಲೆಲ್ಲೂ ಕೂಡ ಇವತ್ತು ತಾಂತ್ರಿಕ ಮಾಹಿತಿ ಬರ್ತಾ ಇದೆ. ಆದ್ರೂ ಕೂಡ ಆಕಾಶವಾಣಿ ಮೂಲಕ ರೈತರಿಗೆ ವಿಜ್ಞಾನಿಗಳು ನಾವೇನ್ ಮಾಡ್ತೀವಿ ಅಂದ್ರೆ, ಈಗ ಮುಂಗಾರು ಶುರುವಾಯ್ತು, ಮುಂಗಾರು ಮಾಡೋ ಮಳೆ ಬಂದ್ರೆ ಏನ್ ಕ್ರಮ ಕೈಗೊಳ್ಬೇಕು, ಯಾವ ರೀತಿ ಕೃಷಿ ಚಟುವಟಿಕೆ ಶುರು ಮಾಡ್ಕೋಬೇಕು ಅನ್ನೋದು ಆಗಿಂದಾಗಿ ಆ ಸಮಯಕ್ಕೆ ಸರಿಯಾಗಿ ನಾವು ಕೊಡ್ತಕ್ಕಂತ ಕೆಲಸವನ್ನ ಆಕಾಶವಾಣಿ ಮಾಡ್ತಾ ಇದೆ. ಇವತ್ತು ಆಕಾಶವಾಣಿಯಿಂದ ಎಷ್ಟು ಉಪಯೋಗ ಇದೆ ಅಂದ್ರೆ ಎಲ್ಲಾ ರೀತಿ ಮಾಹಿತಿನೂ ಕೊಡ್ತಾ ಇದೆ ರೈತ ಬಾಂಧವರಿಗೆ. ಅವರ ಆರೋಗ್ಯ ಇರ್ಬೋದು, ಬೆಳೆಗಳು ಏನ್ ಸಮಸ್ಯೆ ಇದೆ, ಪ್ರತಿಯೊಂದನ್ನು ಕೂಡ ಕೊಡ್ತಾ ಇದೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರಿಗೆ, ಅದರಲ್ಲೂ ನಮ್ಮ ನಾವು ಕೃಷಿ ವಿಜ್ಞಾನಿಗಳು ಏನಿದೀವಿ, ನಾವು ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಕೃಷಿ ಸಂಶೋಧನಾ ಕೇಂದ್ರ ಇದೆ, ತೋಟಗಾರಿಕಾ ಮಹಾವಿದ್ಯಾಲಯ ಇದೆ. ರೈತ ಬಾಂಧವರಿಗೆ ಎಲ್ಲಾ ವಿಜ್ಞಾನಿಗಳು ಆಕಾಶವಾಣಿಯ ಮೂಲಕನ ಮಾಹಿತಿ ಹಂಚ್ಕೊಂತ ಇದೆ. ನಾವು ಆಕಾಶವಾಣಿಗೆ ಹೋಗ್ಬಿಟ್ಟು ಕೂಡ ಅಲ್ಲೇ ರೆಕಾರ್ಡ್ ಮಾಡ್ಕೊಂಡು ಬಿತ್ತರಿಸೋದು ಒಂದು ವಿಧಾನ. ಇನ್ನು ಕೆಲವು ಬಾರಿ ಅವರೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ, ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರಕ್ಕೆ ಆಕಾಶವಾಣಿಯವರೇ ಬಂದ್ಬಿಟ್ಟು ವಿಜ್ಞಾನಿಗಳಿಗೆ ಜೊತೆ ಚರ್ಚೆ ಮಾಡಿ ಅದೇ ಆಮೇಲೆ ಸೂಕ್ತವಾದ ಮಾಹಿತಿನ ಯಾವ್ಯಾವ ಬೆಳೆಗೆ ಏನೇನು ನೂತನವಾದ ತಾಂತ್ರಿಕತೆ ಬಂದಿದೆ, ಈ ತಾಂತ್ರಿಕತೆಯನ್ನ ಅವರು ರೆಕಾರ್ಡ್ ಮಾಡ್ಕೊಂಡು ಹೋಗಿ ಇಷ್ಟು. ಆ ನಂತರ ವಿಜ್ಞಾನಿಗಳನ್ನ ಆಕಾಶವಾಣಿಗೆ ತರಿಸ್ಬಿಟ್ಟು ಫೋನ್ ಇನ್ ಕಾರ್ಯಕ್ರಮ ಮಾಡ್ತಾರೆ. ಫೋನ್ ಇನ್ ಕಾರ್ಯಕ್ರಮ ಅಂತೂ ಕೂಡ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ. ಅನೇಕ ರೈತರು ಫೋನ್ ನಲ್ಲೇ ಮಾತಾಡ್ಬಿಟ್ಟು ತಮ್ಮ ಬೇಕಾದಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ. ಫೋನ್ ಇನ್ ಕಾರ್ಯಕ್ರಮದಲ್ಲೂ ಕೂಡ ಉತ್ತಮವಾಗಿ ರೈತರಿಗೆ ಮಾಹಿತಿ ದೊರಕುತ್ತೆ. ಯಾಕೆಂದ್ರೆ ರೈತ ಬಂದವರು ಏನೋ ಒಂದು ಸಮಸ್ಯೆ ಇದ್ರೆ, ಸರ್ ನನ್ನ ಹೊಲದಲ್ಲಿ ಇಂತ ಸಮಸ್ಯೆ ಬಂದಿದೆ ಅಂತ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬಿಟ್ಟು ಮಾಹಿತಿ ತಿಳ್ಕೋಬೇಕು. ಈ ರೀತಿ ರೈತ ಬಾಂಧವರು ಆಕಾಶವಾಣಿಯಿಂದ ವಿವಿಧ ರೀತಿಯಲ್ಲಿ ಅನುಕೂಲವನ್ನ ಪಡ್ಕೊಳ್ತಾ ಇದ್ದಾರೆ. ಆಕಾಶವಾಣಿಯ ಮೂಲಕ ನಾವು ತಿಳಿಸ್ದಂಗೆ ಬೇರೆ ಮಾಧ್ಯಮದ ಮೂಲಕ ಸುಲಭ ತಿಳಿಸಕ್ ಬರೋದಿಲ್ಲ. ಆದ್ರೆ ಆಕಾಶವಾಣಿಯ ಮೂಲಕ ಮಾತಾಡುವ ಮೂಲಕನೇ ರೈತರಿಗೆ ಮನವರಿಕೆ ಆಗೋ ರೀತಿಯಲ್ಲಿ ನಾವು ಉತ್ತಮವಾದ ಮಾಹಿತಿಯನ್ನ ಕೊಡ್ತಾ ಇರೋದು, ನಿಜಕ್ಕೂ ಕೂಡ ರೈತರಿಗೆ ಬಹಳ ಅನುಕೂಲ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಆಕಾಶವಾಣಿಯನ್ನು ಕೂಡ ಒಂದು ಉತ್ತಮವಾದ ಸೇವೆಯನ್ನ ಮಾಡ್ತಾ ಇದೆ. ಆ ಸೇವೆ ನಿಜಕ್ಕೂ ಕೂಡ ಅವಿಸ್ಮರಣೀಯವಾಗಿದೆ. ರೈತ ಬಾಂಧವರು ಉತ್ಸಾಹದಿಂದ ಇವತ್ತು ಮಾಹಿತಿ ಪಡ್ಕೊಂತಾ ಇದ್ದಾರೆ. ಈ ಆಕಾಶವಾಣಿಯ ಈ ಕೆಲಸ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ, ರೈತ ಬಾಂಧವರಿಗೆ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲ ಆಗ್ಲಿ ಅಂತ ನಾನು ಹಾರೈಸ್ತೇನೆ. ನಮಸ್ಕಾರ, ನಾನು ಡಾಕ್ಟರ್ ದೇವರಾಜ್ ಕೆ ಎನ್, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಮುಖ್ಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ಈ ವಿಶೇಷ ಸಂದರ್ಭದಲ್ಲಿ 34 ವರ್ಷಗಳನ್ನ ಪೂರೈಸುತ್ತಿರುವಂತಹ ನಮ್ಮ ಹೆಮ್ಮೆಯ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಬಗ್ಗೆ ಮಾತಾಡಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಕಳೆದ 20 ವರ್ಷಗಳಿಂದ ಈ ಕೇಂದ್ರದ ಜೊತೆ ಒಡನಾಟ ಇಟ್ಕೊಂಡಿರೋದನ್ನ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ನಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ಸಂಪೂರ್ಣ ನಾಗರಿಕ ಸಮಾಜಕ್ಕೆ ತಲುಪಿಸುವಲ್ಲಿ, ವಿಶೇಷವಾಗಿ ರೈತರಿಗೆ ತಲುಪಿಸುವಲ್ಲಿ ಬಹಳ ಮುಂಚೂಣಿ ಕೆಲಸಗಳನ್ನ ಮಾಡಿದೆ ಅಂತ ಹೇಳಕ್ಕೆ ಹೆಮ್ಮೆ ಅನಿಸ್ತದೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಜೊತೆಗೆ ಬಹಳ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನ ನಮ್ಮ ಜೊತೆ ಮಾಡಿ ದೊಡ್ಡ ಸಂಖ್ಯೆಯಲ್ಲಿ ರೈತರಿಗೆ ಈ ಕಾರ್ಯಕ್ರಮಗಳನ್ನ ತಲುಪಿಸುವಲ್ಲಿ ನಮ್ಗೆ ತುಂಬಾ ಸಹಾಯ ಮಾಡಿದೆ ನಮ್ಮ ಚಿತ್ರದುರ್ಗ ಕೇಂದ್ರ. ಪ್ರಸ್ತುತ ಸನ್ನಿವೇಶದಲ್ಲಿ ಆಧುನಿಕ ಮಾಧ್ಯಮಗಳ ಬೆಳವಣಿಗೆ ಆಗ್ತಿರುವಂತಹ ಸಂದರ್ಭದಲ್ಲಿ ಇವತ್ತಿಗೂ ರೇಡಿಯೋ ತನ್ನ ಪ್ರಸ್ತುತತೆಯನ್ನ ಉಳಿಸಿಕೊಂಡಿರೋದನ್ನು ನೋಡಿದ್ರೆ ಇದೊಂದು ಅತ್ಯಂತ ಪರಿಣಾಮಕಾರಿಯಾದಂತಹ ಮಾಧ್ಯಮ, ಮತ್ತೆ ಜನರಿಗೆ ಮುಟ್ಟುವಲ್ಲಿ ಯಾವತ್ತೂ ಒಂದು ಯಶಸ್ಸನ್ನು ಗಳಿಸಿರುವಂತಹ ಮಾಧ್ಯಮ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿಗೂ ರೇಡಿಯೋ ಕೇಳಿದ್ರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ಜನಪ್ರೀತಿಯನ್ನ ಜನಪ್ರಿಯತೆಯನ್ನ ಉಳಿಸ್ಕೊಂಡಿರೋದು ನಾವು ನೋಡ್ತಾನೆ ಇದ್ದೀವಿ. ಇವತ್ತಿಗೂ ರೇಡಿಯೋ ಕೇಳೋದು ಅಂತ ಹೇಳಿದ್ರೆ ಬಹಳಷ್ಟು ಜನಗಳಿಗೆ ತುಂಬಾನೇ ಸಮಾಧಾನ ಮತ್ತೆ ಖುಷಿ ಕೊಡುವಂತ ಒಂದು ಸಂಗತಿ ಆಗಿದೆ. ವೈಯಕ್ತಿಕವಾಗಿ ನನಗೆ ರೇಡಿಯೋ ಬಹಳ ಆಪ್ತವಾದಂತ ಒಂದು ಮಾಧ್ಯಮ. ಅದರಲ್ಲಿ ಒಂದು ರೀತಿಯ ಅನೇಕ ವಿಚಾರಗಳನ್ನ ಲಕ್ಷಾಂತರ ಜನಗಳಿಗೆ ಒಮ್ಮೆಲೆ ಕೇಳಿಸುವಂತ ಒಂದು ವಿಶಿಷ್ಟವಾದಂತ ಒಂದು ಮಾಧ್ಯಮವಾಗಿ ಅದು ಇವತ್ತಿಗೂ ಉಳ್ಕೊಂಡಿದೆ. ಹಾಗೇನೆ ಬೇರೆ ಬೇರೆಯ ಸಂಘ ಸಂಸ್ಥೆಗಳ ವೈವಿಧ್ಯಮಯವಾದಂತ ಕಾರ್ಯಕ್ರಮಗಳನ್ನ ರೈತರಿಗೆ ಅಥವಾ ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಬಹಳ ಮೆಚ್ಚುಗೆಯ ಒಂದು ಪಾತ್ರವನ್ನ ಈ ರೇಡಿಯೋ ಕೇಂದ್ರ ವಹಿಸಿದೆ. ಅದರಲ್ಲೂ ಚಿತ್ರದುರ್ಗ ನಮ್ಮ ಆಕಾಶವಾಣಿ ಏನಿದೆ, ಈ ಬಯಲುಸೀಮೆಯ ಜನಸಾಮಾನ್ಯರಿಗೆ ಉಪಯುಕ್ತವಾಗಿರುವಂತ ಮತ್ತೆ ಸಾಮಾನ್ಯ ಜೀವನಕ್ಕೆ ಬೇಕಾಗುವಂತ ಅನೇಕ ಉಪಯುಕ್ತ ವಿಚಾರಗಳನ್ನ ಯಾವತ್ತಿಗೂ ಪ್ರಸಾರ ಮಾಡ್ತಾ ಬಂದಿವೆ, ಮತ್ತೆ ಜನರ ಅವಶ್ಯಕತೆಗೆ ತಕ್ಕಂತೆ ಸ್ಪಂದನೆ ಮಾಡುವಂತ ಒಂದು ವಿಶೇಷ ಗುಣವನ್ನ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಉಳಿಸ್ಕೊಂಡಿದೆ ಅಂತ ಹೇಳಕ್ಕೆ ಹೆಮ್ಮೆ ಆಗ್ತದೆ. ಏಕೆಂದ್ರೆ ಯಾವತ್ತಿಗೂ ಜನರ ಮನಸ್ಸನ್ನು ಮುಟ್ಟುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ, ಅದರಲ್ಲೂ ನಾನು ಕೃಷಿ ವಿಜ್ಞಾನಿಯಾಗಿ ಹೇಳೋದಾದ್ರೆ ಕೃಷಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಸಮಯಕ್ಕೆ ತಕ್ಕಂಗೆ, ಆ ಋತುಮಾನಕ್ಕೆ ತಕ್ಕಾಗೆ, ಮತ್ತೆ ಆಧುನಿಕ ತಂತ್ರಜ್ಞಾನಗಳನ್ನ ತಾಂತ್ರಿಕ ಮಾಹಿತಿಯನ್ನ ರೈತ ಸಮುದಾಯಕ್ಕೆ ತಲುಪಿಸುವಲ್ಲಿ ಬಹಳ ಪರಿಣಾಮಕಾರಿಯಾದಂತಹ ಪಾತ್ರವನ್ನ ಆಕಾಶವಾಣಿ ಚಿತ್ರದುರ್ಗ ವಹಿಸಿದೆ. ಅಲ್ಲಿಯ ಒಟ್ಟಾರೆ ಆ ಇಡೀ ತಂಡ ಇಷ್ಟು ವರ್ಷಗಳ ಕಾಲ ನಮ್ಮ ಜೊತೆ ನಮ್ಮನ್ನ ಬಂಧು ಮಿತ್ರರ ತರ ನಡೆಸ್ಕೊಳ್ತಾ ನಮ್ಮಲ್ಲಿರುವಂತ ಪ್ರತಿಭೆಯನ್ನ ಹೊರತರಲಿಕ್ಕೆ ಅಲ್ಲಿಯ ಸಿಬ್ಬಂದಿ ವರ್ಗದವರು ಬಹಳ ಸುಂದರವಾದಂತಹ ಕಾರ್ಯಕ್ರಮಗಳನ್ನ ಹೆಣದಿದ್ದಾರೆ. ಆಮೇಲೆ ರೈತರ ಮನೆಗಳಿಗೆ ಹೋಗಿ ಅವರ ಕಾರ್ಯಕ್ರಮವನ್ನ ಮುದ್ರಣ ಮಾಡಿಬಿಟ್ಟು ಪ್ರಸಾರ ಮಾಡುವಂಥದ್ದು, ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರಗಳ ವಿಜ್ಞಾನಿಗಳನ್ನ ಇಂಟರ್ವ್ಯೂ ಮಾಡಿಬಿಟ್ಟು ಅವರ ಕಾರ್ಯಕ್ರಮಗಳನ್ನ ರೈತರಿಗೆ ತಲುಪಿಸುವಂತ ಕಾರ್ಯಕ್ರಮ, ಹಾಗೆ ರೈತ ಮಹಿಳೆಯರನ್ನ ಮತ್ತೆ ಉದ್ಯಮಿಗಳಾಗಿರುವಂತ ರೈತರನ್ನ ಸಮಾಜಕ್ಕೆ ಪರಿಚಯ ಮಾಡುತ್ತಂತ, ಹೀಗೆ ದೊಡ್ಡ ಪಟ್ಟಿಯನ್ನೇ ನಾನು ಮಾಡ್ತಾ ಹೋಗ್ಬೋದು. ಅವರ ವೈವಿಧ್ಯಮಯ ಕಾರ್ಯಕ್ರಮಗಳಲ್ಲಿ ಇಷ್ಟು ವರ್ಷಗಳ ಕಾಲ ಇಷ್ಟು ಪರಿಣಾಮಕಾರಿಯ ಕೆಲಸ ಮಾಡಿರುವಂತಹ ಆಕಾಶವಾಣಿಯನ್ನ ನಾನು ಅಭಿನಂದಿಸ್ತಾ, ಇನ್ನು ಮುಂದೆಯೂ ಜನಸಾಮಾನ್ಯರಿಗೆ ಉಪಯೋಗವಂತ ಕಾರ್ಯಕ್ರಮಗಳು ಹೆಚ್ಚು ಮೂಡಿ ಬರಲಿ, ಅವರ ಸಮಾಜಮುಖಿ ಕೆಲಸಗಳು ಇನ್ನಷ್ಟು ಪರಿಣಾಮಕಾರಿಯಾಗಿ ಜನಸಾಮಾನ್ಯರನ್ನ ಮುಟ್ಟಲಿ, ಅವರ ಜೀವನವನ್ನ ಸುಂದರಗೊಳಿಸಲಿಕ್ಕೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಇನ್ನಷ್ಟು ಒಳ್ಳೆಯ ಕೇಂದ್ರವಾಗಿ ಬೆಳೀಲಿ ಅಂತೇಳಿ ಹಾರೈಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸರ್ವಜ್ಞ ಬಿ ಸಾಲಿಮಠ್ ಅಂತ ಹೇಳಿ. ನಾನು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆಯಲ್ಲಿ ಕಳೆದ 3 ವರ್ಷದಿಂದ ಮಣ್ಣು ವಿಜ್ಞಾನಿ ಮತ್ತು ಹಿರಿಯ ಕ್ಷೇತ್ರ ಅಧೀಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇನೆ. ಈಗಾಗಲೇ ತುಂಬಾ ಉತ್ತಮವಾದ ಕೆಲಸವನ್ನ ಆಕಾಶವಾಣಿ ಚಿತ್ರದುರ್ಗ ಏನಿದೆಯಲ್ಲ ಆಲ್ ಇಂಡಿಯಾ ರೇಡಿಯೋ ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಏನಿದೆಯಲ್ಲ ಬಿತ್ತನೆ ಮಾಡ್ತದೆ. ನಾನು ಕೃಷಿ ವಿಜ್ಞಾನಿಯಾಗಿ ತಮಗೆ ಮಾಹಿತಿ ಕೊಡೋದೇನಂದ್ರೆ, ಬಹುಶಃ ಇವತ್ತಿನ ದಿನಗಳಲ್ಲಿ ಸಾಕಷ್ಟು ಮಾಧ್ಯಮಗಳು ಬಂದಿದ್ದಾವೆ, ಆದರೂ ಕೂಡ ರೇಡಿಯೋವನ್ನು ಕೇಳ್ತಕ್ಕಂಥ ಜನ ರೈತಾಪಿ ವರ್ಗದವರು ಇನ್ನೂ ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಕೃಷಿ ಚಟುವಟಿಕೆಗಳನ್ನ, ಕೃಷಿ ಮಾಹಿತಿಗಳನ್ನ ನಾವು ಬಿತ್ತನೆ ಮಾಡಬೇಕು, ಸಾಕಷ್ಟು ಜನರಿಗೆ ತಲುಪಬೇಕಂದ್ರೆ ಈ ಆಕಾಶವಾಣಿ ಇದೆಯಲ್ಲ ಉತ್ತಮವಾದ ಒಂದು ಮಾಧ್ಯಮ ಅಂತ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 2008-2017 ಅಲ್ಲಿ ಕಾರ್ಯ ನಿರ್ವಹಿಸಿದ್ದೆ. ಅಲ್ಲಿ ಮುಖ್ಯಸ್ಥರಾಗಿ ಕೂಡ ನಾನು 4 ವರ್ಷ ಕೆಲಸ ಮಾಡಿದೆ. ಹಾಗಾಗಿ ಎಷ್ಟು ಉಪಯೋಗವಾಗಿದೆ ಅಂದ್ರೆ, ಆಕಾಶವಾಣಿಯಿಂದ ನಾವು ರೈತರಿಗೆ ಯಾವುದೇ ಒಂದು ಹವಾಮಾನದ ಬಗ್ಗೆ ಮಾಹಿತಿಯನ್ನು ಕೊಡ್ಬೇಕಂದ್ರೆ ಮುನ್ಸೂಚನೆಯನ್ನು ನಾವು ಆಕಾಶವಾಣಿಗೆ ಮಾಹಿತಿಯನ್ನು ಕೊಟ್ಟು ಅದು ಬೆಳಗ್ಗೆ ಸಂದೇಶ ಹೋಗ್ತಾ ಇತ್ತು. ಸಾಕಷ್ಟು ಜನ ಏನಿದೆಯಲ್ಲ ಬಿತ್ತನೆ ಮಾಡುವುದನ್ನ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿ ಹವಾಮಾನದ ವರದಿಯನ್ನ ಆಧರಿಸಿ ಏನಿದೆಯಲ್ಲ ಮಳೆ ಬಗ್ಗೆ ಮಾಹಿತಿ ತಿಳ್ಕೊಂಡು ಎಷ್ಟೋ ಚಟುವಟಿಕೆಗಳನ್ನ ಕೈಗೊಂಡಿರೋ ನಮ್ಗೆ ಗೊತ್ತಿದೆ. ಅಲ್ಲದೆ ತರಬೇತಿಗಳನ್ನು ಆಯೋಜಿಸ್ಬೇಕಂದಾಗ ನಮ್ಗೆ ರೈತರಿಗೆ ಮಾಹಿತಿಯನ್ನು ಮುಗಿಸ್ಬೇಕಂತಂದ್ರೆ ಬಹುಶಃ ಇದು ಒಂದು ಉತ್ತಮವಾದ ಮಾಧ್ಯಮ ಆಗಿತ್ತು. ಹಾಗಾಗಿ ನಮಗೆ ತರಬೇತಿ ಮಾಡ್ಲಿಕ್ಕೆ, ರೈತರಿಗೆ ಸಂದೇಶವನ್ನು ಕಳಿಸ್ಲಿಕ್ಕೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆ ಸಂದರ್ಭದಲ್ಲಿ ಬೆಳೆಗಳಿಗೆ ಯಾವ ಒಂದು ಸಸ್ಯ ಸಂರಕ್ಷಣೆ, ಪೋಷಕಾಂಶಗಳ ನಿರ್ವಹಣೆ ಮತ್ತು ಮಾರುಕಟ್ಟೆ ಮಾಹಿತಿ, ಆಮೇಲೆ ಸಮಗ್ರ ಬೇಸಾಯ ಪದ್ಧತಿ, ಪೋಷಕಾಂಶಗಳ ಪದ್ಧತಿ, ಮೌಲ್ಯವರ್ಧನೆ, ಇವುಗಳೆಲ್ಲದರ ಬಗ್ಗೆ ನಾವು ತರಬೇತಿಗಳನ್ನ ಕೊಡುವಾಗ ಚಿತ್ರದುರ್ಗ ಆಕಾಶವಾಣಿ ತುಂಬಾ ಅದ್ಭುತವಾದ ಸೇವೆಯನ್ನ ಮಾಡಿದೆ. ಕೆಲವೊಂದು ಅಂಶಗಳನ್ನ ಹೇಳಲಿಕ್ಕೆ ನಾನು ತುಂಬಾ ಇಲ್ಲಿ ಇಷ್ಟಪಡ್ತೀನಿ. ಎಷ್ಟು ನಮ್ಮ ಕಾರ್ಯಕ್ರಮಗಳು ಪ್ರಚಲಿತವಾದವು ಮತ್ತು ರೈತರ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು ಅಂದ್ರೆ, ಒಂದು ಕಾರ್ಯಕ್ರಮವನ್ನ ನಾವು ಬಹಳ ಚೆನ್ನಾಗಿ ತೆಗೆದುಕೊಂಡು ಬಂದಿವಿ. ಅದೇನಂದ್ರೆ ನೇರವಾಗಿ ಪ್ರಸಾರ ಕಾರ್ಯಕ್ರಮ. ಎಲ್ಲ ವಿಜ್ಞಾನಿಗಳು ನಾವು ಅಲ್ಲೇ ಆಕಾಶವಾಣಿಯಲ್ಲಿ ಕೂತ್ಕೊಂಡು ನೇರವಾದ ಪ್ರಶ್ನೆಗಳಿಗೆ ರೈತರ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಕೇಳುಗರೆ, ಇದುವರೆಗೂ ಚಿತ್ರದುರ್ಗ ಆಕಾಶವಾಣಿಯ 34ನೇ ಹುಟ್ಟುಹಬ್ಬದ ಪ್ರಯುಕ್ತ ರೈತ ಕೇಳುಗರ ಅಭಿಪ್ರಾಯಗಳನ್ನು ಆಧರಿಸಿದಂಥ ಕಾರ್ಯಕ್ರಮ ಕೇಳಿದ್ರಿ. ಧ್ವನಿ ಮುದ್ರಣದ ಸಹಕಾರ ಮತ್ತು ಸಂಕಲನ ಜಗದೀಶ್ ಗೋಪನಹಳ್ಳಿ. ಚಿತ್ರದುರ್ಗ ನಮ್ಮ ಚಿತ್ರದುರ್ಗ ಆಕಾಶವಾಣಿಯು 34ನೇ ವರ್ಷ ಪೂರೈಸಿ 35ನೇ ವಸಂತಕ್ಕೆ ಕಾಲಿಟ್ಟಿರುವ ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳ ವಿಜ್ಞಾನಿಗಳು ಚಿತ್ರದುರ್ಗ ಆಕಾಶವಾಣಿಯ ಕಾರ್ಯ ಚಟುವಟಿಕೆಗಳ ಕುರಿತು ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮವನ್ನು ಇದೀಗ ಕೇಳೋಣ. ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತೇಳಿ. ನಾನು ಜಂಟಿ ಕೃಷಿ ನಿರ್ದೇಶಕನಾಗಿ ಕೃಷಿ ಇಲಾಖೆ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಕಳೆದ 2 ವರ್ಷಗಳಿಂದ ನಾನು ತಮ್ಮೊಡನೆ ಒಂದು ಕೃಷಿಯ ವಿಚಾರವನ್ನ ಹಂಚಿಕೊಳ್ಳೋದು ಅಂತಂದ್ರೆ, ನಮ್ಮ ಚಿತ್ರದುರ್ಗ ಜಿಲ್ಲೆಯ ಆಕಾಶವಾಣಿ ಕೇಂದ್ರ 34 ವಸಂತಗಳನ್ನ ಪೂರೈಸಿ 35ನೇ ವಸಂತಕ್ಕೆ ಕಾಲಿಡ್ತಾ ಇದೆ. ಇದು ನಮ್ಮ ಎಲ್ಲರ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಹರ್ಷವನ್ನ ವ್ಯಕ್ತಪಡಿಸುತ್ತೇನೆ. ಆಕಾಶವಾಣಿ ಚಿತ್ರದುರ್ಗ. ನಿನ್ನ ಜನುಮದಿನ ಸಂತೋಷದ ಶುಭ ಸುದಿನ, ಈ ಸುದಿನ ನಿನ್ನ ಜನುಮದಿನ, ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿ. ಅಲಿಯಲಿ ಹರುಷದಲ್ಲಿ. ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿಯು 34 ವರ್ಷಗಳನ್ನು ಪೂರೈಸಿ 35ನೇ ವಸಂತಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಈ ಸುಸಂದರ್ಭದಲ್ಲಿ ನಿಲಯದ ಹುಟ್ಟುಹಬ್ಬವನ್ನು ನಾವು ನಮ್ಮ ರೈತ ಬಾಂಧವರು ಸಂಭ್ರಮಿಸುತ್ತಿದ್ದೇವೆ. ಈ ಸಂದರ್ಭಕ್ಕೆ ಸಾಕ್ಷಿಯಾಗಿ ನಮ್ಮ ರೈತ ಕೇಳುಗರು ಆಕಾಶವಾಣಿಗೆ ತಮ್ಮ ಅಭಿಪ್ರಾಯಗಳನ್ನು ಈ ರೀತಿ ವ್ಯಕ್ತಪಡಿಸಿದ್ದಾರೆ, ಕೇಳೋಣ. ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಂದನಸೂರ್ ನಾಗರಾಜ್ ಅಂತ ಹೇಳಿ ಹೊಳಲ್ಕೆರೆ ತಾಲೂಕ್ ನಂದನಸೂರ್ ಅವರು. 34 ವರ್ಷದ ಆಕಾಶವಾಣಿ ಹಬ್ಬದ ಶುಭಾಶಯಗಳು. ನಾವು 34 ವರ್ಷದಲ್ಲಿ ಇದರಲ್ಲಿ ಹೇಳಬೇಕು ಅಂದ್ರೆ ಬಹುಜನ ಸುಖಾಯ ಬಹುಜನ ಹಿತಾಯ ಅಂತ ಇದರಲ್ಲೇ ಇದೆ. ಅಂದ್ರೆ ಎಲ್ಲಾ ವರ್ಗದವರಿಗೂ ಏನೇನ್ ಬೇಕೋ ಅದನ್ನ ಆಯಾ ಸಮಯಕ್ಕೆ ಇದರಲ್ಲಿ ನಾನು ಬೇಕಾದಷ್ಟು ವಿಷಯಗಳನ್ನ ನಾನು ಕೇಳ್ಪಡಿದೀನಿ. ಹೆಂಗೆ ಅಂದ್ರೆ ಆಯಾ ಸಂದರ್ಭಕ್ಕೆ ಕೃಷಿದಾಗಿರ್ಬೋದು, ಒಂದು ಕೃಷಿಗೆ ಬೀಜಗಳು ಯಾಕೆ ಬೇಕು, ಆಮೇಲೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಆ ಟೈಮಿಗೆ ಏನೇನ್ ಬೇಕೋ ಅದನ್ನ ಒದಗಿಸಿದ್ದಾರೆ, ಆಮೇಲೆ ರೈತ ಸಂಪರ್ಕ ಕೇಂದ್ರಗಳು, ಬೀಜಗಳು, ಆಮೇಲೆ ಸಮಗ್ರವಾಗಿ ಎಲ್ಲಾ ಈಗ ಒಂದು ಈ ಕಣ್ಣಿನ ತಪಾಸಣೆ ಇರಬಹುದು, ಆಮೇಲೆ ಈ ಪದಬಂಧ ಇರ್ಬೋದು, ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸಮಯದಲ್ಲಿ ಇರ್ಬೋದು, ಈ ತರ ಸಮಗ್ರವಾಗಿ ಎಲ್ಲಾ ವಿಷಯಗಳಲ್ಲೂ ಆಕಾಶವಾಣಿ ಸಾಮಾನ್ಯರಿಗೆ ಇಲ್ಲಿ ಎಷ್ಟೊಂದ್ ಸರಿ ಆಕಾಶವಾಣಿ ಈಗ ಎಲ್ಲರೂ ಈ ಕೃಷಿ ಮಾಡ್ತಾ ಇರೋರಿಗೆ ನಮಗೆ ಯಾವ ವೇದಿಕೆನೂ ಇಲ್ಲ, ಇದೊಂದು ಯೂನಿವರ್ಸಿಟಿ. ಹೆಂಗೆ ಅಂದ್ರೆ ಒಬ್ಬ ರೈತನಿಗೆ ಒಂದು ಯೂನಿವರ್ಸಿಟಿ ಸಿಕ್ಕಂಗೆ. ಅಂದ್ರೆ ಅವನು ರೈತನಿಗೆ ಅವಕಾಶನೇ ಓದೋದು ನಿಂತ ಮೇಲೆ, ಓದ್ದರೂ ಇದಾರೆ ಓದಲು ಇಲ್ದರೂ ಇದಾರೆ, ಅಂದ್ರೆ ಅವನಿಗೆ ತಲುಪೋ ಪ್ರಾದೇಶಿಕ ಭಾಷೆಯಲ್ಲಿ ತಲುಪುವಂತದ್ದು ಇದೆಯಲ್ಲ ಅದು ಅವನಿಗೆ ರೀಚ್ ಆಗುತ್ತೆ, ಅಂದ್ರೆ ಅವನಿಗೆ ತಲುಪುತ್ತೆ, ಅವನಿಗೆ ಆ ಭಾಷೆ ಅರ್ಥ ಆಗುತ್ತೆ. ಎಷ್ಟೊಂದ್ ಸರಿ ಡಿಜಿಟಲ್ ಎಲ್ಲ ಬಂದಿರಬಹುದು, ಬೇರೆ ತರ ಇರ್ಬೋದು, ಅವನಿಗೆ ಪ್ರಾದೇಶಿಕ ಭಾಷೆಯಲ್ಲಿ ಜನಸಾಮಾನ್ಯಗೆ ಅರ್ಥ ಆಗುವಂತದ್ದು ಆಕಾಶವಾಣಿ. ಹಂಗಾಗಿ ಅವನಿಗೆ ಎಷ್ಟೋ ವಿಷಯಗಳು ಅವನಿಗೆ ಸುಲಭವಾಗಿ ತಲುಪುತ್ತೆ. ಅಂದ್ರೆ ಓದ್ದರು ಇದಾರೆ ಓದಿಲ್ದರು ಇದಾರೆ, ಅವನಿಗೆ ಒಂದು ವೇದಿಕೆ ಅನ್ನೋದು ಸಿಗುತ್ತೆ. ಇಂತ ಆಕಾಶವಾಣಿ ಎಲ್ಲಾ ಸಮಗ್ರವಾಗಿ ಎಷ್ಟೋ ಮುಂದಿನ ಅನಾಹುತಗಳನ್ನ ತಪ್ಪಿಸಿದೆ. ಅಂದ್ರೆ ಈಗ ಯಾವ ಸಮಯಕ್ಕೆ ಏನೇನ್ ಮಾಡಬೇಕು, ಎಲ್ಲಿ ಯಾರ ಮಾರ್ಗದರ್ಶನ ತಗೋಬೇಕು, ಆ ಸಮಯಕ್ಕೆ ಸರಿಯಾಗಿ ಸಂಪನ್ಮೂಲ ವ್ಯಕ್ತಿ ಕರೆಸಿ ಎಲ್ಲರಿಗೂ ಅನುಕೂಲ ಆಗುವಂತ ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಮತ್ತೊಮ್ಮೆ ಎಲ್ಲ ಆಕಾಶವಾಣಿ ಕೇಳುಗರಿಗೂ ಮತ್ತು ಆಕಾಶವಾಣಿಗೂ 34ನೇ ವರ್ಷದ ಶುಭಾಶಯಗಳು. ನಾನು ಅಡವಿ ಚಿಕ್ಕನಹಳ್ಳಿಯ ಬಿ ಶ್ರೀನಿವಾಸ್, ಕರ್ನಾಟಕ ರಾಜ್ಯ ರೈತ ಸಂಘ ಡಾಕ್ಟರ್ ವಾಸುದೇವ ಮೇಟಿ ಬಣದ ತಾಲೂಕು ಅಧ್ಯಕ್ಷನಾಗಿದ್ದೇನೆ. ಮತ್ತು ಈ ಆಕಾಶವಾಣಿ 34 ವರ್ಷದ ಹುಟ್ಟು ಹಬ್ಬವನ್ನ ಆಚರಿಸಿಕೊಳ್ತಾ ಇದೆ. ನಮ್ಮ ರೈತ ಸಂಘದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಆಕಾಶವಾಣಿ ಕೇಳೋದ್ರಿಂದ ತುಂಬಾ ಲಾಭಗಳಿದೆ. ಯುವ ತರಂಗ, ಶಿಕ್ಷಣ, ಕೃಷಿ ರಂಗ, ಕಿಸಾನ್ ವಾಣಿ, ಮನರಂಜನೆ ಕಾರ್ಯಕ್ರಮಗಳು, ಆರೋಗ್ಯದ ಕಾರ್ಯಕ್ರಮಗಳು, ಸಾಕಷ್ಟು ಮಾಹಿತಿಯನ್ನ 34 ವರ್ಷದಿಂದ ನಿರಂತರವಾಗಿ ಎಲ್ಲಾ ಜನರಿಗೆ ಮತ್ತು ರೈತರಿಗೆ ಅನುಕೂಲವನ್ನ ತಿಳಿಸುತ್ತಾ ಕಾರ್ಯಕ್ರಮವನ್ನ ನೀಡುತ್ತಾ ಬಂದಿದೆ. ಈ ವಿಚಾರವಾಗಿ ನಮಗೆ ತುಂಬಾ ಹೆಮ್ಮೆ ಇದೆ. ನಾವು ಯಾವಾಗಲೂ ರೇಡಿಯೋ ಕಾರ್ಯಕ್ರಮಗಳನ್ನ ಸುಮಾರು 20-25 ವರ್ಷಗಳಿಂದ ಕೇಳ್ತಾ ಬಂದಿದ್ದೇವೆ. ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮತ್ತು ಆಕಾಶವಾಣಿಯನ್ನ ಕೇಳೋದಕ್ಕೆ ಮುಂಚೆ ಬಹಳ ಕಷ್ಟ ಇತ್ತು. ಈಗ ಪ್ರತಿಯೊಬ್ಬ ರೈತರು ಮೊಬೈಲ್ ಇಟ್ಕೊಂಡಿರೋದ್ರಿಂದ ಮೊಬೈಲಲ್ಲೇ ಆಕಾಶವಾಣಿ ಕಾರ್ಯಕ್ರಮಗಳನ್ನ ನಾವು ಕೆಲಸ ಮಾಡುತ್ತಲೇ ಕೇಳುವುದರಿಂದ ತುಂಬಾ ಅನುಕೂಲ ಆಗಿದೆ. ಮತ್ತು ಎಲ್ಲಾ ರೈತರು ಕೆಲಸ ಮಾಡಿಕೊಂಡೇ ಆಕಾಶವಾಣಿಯನ್ನ ಕೇಳಬಹುದು. ಟಿವಿ ನೋಡ್ಬೇಕು ಅಂದ್ರೆ ಯಾವಾಗಲೂ ಕೆಲಸ ಬಿಟ್ಟು ಟಿವಿ ನೋಡ್ಕೊಂಡು ಕುತ್ಕೋಬೇಕು, ಇದಂಗಲ್ಲ. ಆಕಾಶವಾಣಿ ಕಾರ್ಯಕ್ರಮಕ್ಕೆ ಬಹಳ ಜನ ಅಭಿಮಾನಿಗಳು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಲ್ಲದೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಮೈಸೂರು, ಮಂಡ್ಯ ಆ ಕಡೆಯಿಂದನೂ ಫೋನ್ ಮಾಡಿ ಕೇಳ್ತಾರೆ. ನಮ್ಮ ಸಂದರ್ಶನಗಳು ನಡೆದಾಗ ತುಂಬಾ ಹೆಮ್ಮೆ ಅನಿಸುತ್ತೆ. ನಮ್ಮ ಚಿತ್ರದುರ್ಗ ಆಕಾಶವಾಣಿ ಇಷ್ಟೊಂದು ಹೆಸರು ಮಾಡಿದೆ ಅಂದ್ರೆ ನಮ್ಗೆ ಬಹಳ ಹೆಮ್ಮೆ ಇದೆ. ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಮೋದಿಜಿಯವರು ತಿಂಗಳಿಗೆ ಒಂದ್ಸಾರಿ ಮನ್ ಕಿ ಬಾತ್ ಕಾರ್ಯಕ್ರಮವನ್ನ ನಮ್ಗೆ ಕೇಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ನಾವು ಎಲ್ಲಿ ಹೋಗಿ ರೈತರು ಬೇರೆ ಕಡೆ ಕೇಳಕ್ ಅವಕಾಶ ಇರಲಿಲ್ಲ ಅಂತ ಒಂದು ಕಾರ್ಯಕ್ರಮವನ್ನ ನಮ್ಗೆ ನಾವಿದ್ದಲ್ಲಿಯೇ ಕೇಳುವಂತ ವ್ಯವಸ್ಥೆ ಮಾಡಿದೆ ನಮ್ಮ ಚಿತ್ರದುರ್ಗದ ಆಕಾಶವಾಣಿ. ಬಹಳ ಹೆಮ್ಮೆ ಅನಿಸುತ್ತೆ. ಇಷ್ಟೊಂದು ಕಾರ್ಯಕ್ರಮಗಳನ್ನ ನಮ್ಗೆ ಕೊಡ್ತಾ ಇರೋದ್ರಿಂದ ಚಿತ್ರದುರ್ಗದ ಆಕಾಶವಾಣಿಗೆ ನಾವು ಆಭಾರಿಯಾಗಿದ್ದೇವೆ. ನಮ್ಮ ಚಿತ್ರದುರ್ಗದ ಆಕಾಶವಾಣಿಗೆ 34ನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಜಯ ಶ್ರೀರಾಮ್. ನನ್ನ ಹೆಸರು ಬಿ ಕೆ ನಾಗರಾಜ್ ಅಂತ, ಚಳ್ಳಕೆರೆಯಿಂದ ಮಾತಾಡ್ತಾ ಇದ್ದೀನಿ. ಆಕಾಶವಾಣಿ ನಮ್ಮ ಒಡ ಹುಟ್ಟಿದವರು. ಆಕಾಶವಾಣಿ ಜೊತೆಲೆ ನಾನು ಹುಟ್ಟಿ ಬೆಳೆದಿರೋದು. ನಾನು ಚಿಕ್ಕ ಹುಡುಗ ಇದ್ದಾಗಿಂದ ಆಕಾಶವಾಣಿನ ಕೇಳ್ತಾನೆ ಬೆಳೆದಿದ್ದೀನಿ, ಈಗಲೂ ಕೇಳ್ತಾ ಇದ್ದೀನಿ. ಈಗ ನನಗೆ 56 ವರ್ಷ. ಆಕಾಶವಾಣಿ ಒಡನಾಡಿ ಹೆಂಗೆ ಅಂದ್ರೆ ನಮ್ಮ ತಂದೆ ತಾಯಿ ಅಕ್ಕ ತಂಗಿ ಹೇಗೋ ಅದು ಸಹ ಹಾಗೆ. ದಿನದ ವಿಚಾರಗಳನ್ನು, ದಿನದ ಸಂಪೂರ್ಣ ಮಾಹಿತಿಯನ್ನು, ದಿನದ ವಿಶೇಷತೆಯನ್ನು ನನಗೆ ತಿಳಿಸುತ್ತೆ. ಈಗ ಬದಲಾವಣೆ ಆಗಿದೆ, ತಂತ್ರಜ್ಞಾನ ಬಂದಿದೆ, ಎಲ್ಲ ಬಂದಿದೆ. ಆದ್ರೆ ಹಿಂದೆ ನಾವು ಅದರಲ್ಲಿ ಹಾಡುಗಳು ಕೇಳ್ತಾ ಇದ್ವಿ, ನಾಟಕಗಳು ಕೇಳ್ತಾ ಇದ್ವಿ, ಮತ್ತೆ ಸಿನಿಮಾನ ಕುತ್ಕೊಂಡು ಎಲ್ಲ ಮನೆ ಮಂದಿ ಎಲ್ಲ ಕೇಳ್ತಾ ಇದ್ವಿ. ನಮ್ ತಂದೆ ರೇಡಿಯೋ ಇಟ್ಟಾಗ ಹೊರಗಡೆ ಜನ ಎಲ್ಲ ಬಂದು ಸಹ ವಾರ್ತೆಗಳನ್ನ ಕೇಳ್ತಾ ಇದ್ರು. ಖುಷಿ ಆಗುತ್ತೆ. ಇಲ್ಲಿಗೂ ಮಕ್ಕಳನ್ನ ಬಹಳ ಜನ ಕರ್ಕೊಂಡ್ ಬರ್ತಾರೆ ನೋಡ್ರಿ, ರೇಡಿಯೋ ಇಲ್ಲಿದೆ ಅಂತ ತೋರಿಸ್ತಾರೆ ಮಕ್ಕಳಿಗೆ. ಮಕ್ಕಳು ಇವತ್ತಿನ ರೇಡಿಯೋ ತಂತ್ರಜ್ಞಾನ ನೋಡಿದಾರೆಲ್ಲ ಗೊತ್ತಿಲ್ಲ, ಈಗೆಲ್ಲ ಮೊಬೈಲ್ ಆಪ್ಸ್ ನಲ್ಲಿ ಸಹ ಎಲ್ಲ ಕೇಳ್ತಿದ್ದಾರೆ. ಆದ್ರೆ ರೇಡಿಯೋದಲ್ಲಿ ಕಾರ್ಯಕ್ರಮ ಬರೋದು, ರಾತ್ರಿ ನಾಟಕ ಬರೋದು, ಕ್ವಶನ್ ಬಾಕ್ಸ್ ಬರೋದು, ದಿನ ವಿಚಾರಗಳು ಬರೋದು, ಹಾಡುಗಳು ಬರೋದು, ನಾಟಕಗಳು ಬರೋದು, ನಾವು ಅದ್ರ ಭಾವನೆಗಳನ್ನ ವ್ಯಕ್ತಪಡಿಸಬಹುದು. ರೇಡಿಯೋ ನನ್ನ ಕಥೆಗಾರನ ಮಾಡಿದೆ, ವಿಮರ್ಶಕನ ಮಾಡಿದೆ, ಮತ್ತೆ ಸಂಭಾಷಣೆ ಬರೆಯುವಂತ ಶಕ್ತಿ ಕೊಟ್ಟಿದೆ. ಎಲ್ಲಾ ವಿಚಾರಗಳನ್ನ ಆಳವಾಗಿ ಯೋಚನೆ ಮಾಡಬಹುದು. ದೇವ್ರ ವಿಚಾರ ಇರಬಹುದು, ನಾಟಕಗಳು ಇರಬಹುದು, ಪ್ರತಿಯೊಂದ್ರ ಬಗ್ಗೆನೂ ಇರುತ್ತೆ. ಮತ್ತೆ ಸಾಧಕರನ್ನ ಪರಿಚಯ ಮಾಡಿಸುತ್ತೆ. ಮುಖ್ಯವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾರು ಅಚೀವ್ ಮಾಡಿದ್ದಾರೆ ಅವ್ರನ್ನ ಕರ್ಕೊಂಡ್ಬಂದು ಅವ್ರನ್ನ ಕುಂದಿರಿಸಿ ರೇಡಿಯೋದಲ್ಲಿ ಅವರ ಒಂದು ಶ್ಲಾಘನೀಯವಾದ ಪರಿಚಯನ ಮಾಡುತ್ತಲ್ಲ, ಇದು ನನಗೆ ಬಹಳ ಇಷ್ಟ ಆಗ್ತದೆ. ಯಾಕಂದ್ರೆ ಯುವತರಂಗ ಆಗಿರ್ಬೋದು, ಅವರೆಲ್ಲರೂ ತುಂಬಾ ಕೆಳಮಟ್ಟದಿಂದ ಮೇಲಕ್ಕೆ ಬಂದಿದ್ದಾರೆ. ಅಂತವ್ರನ್ನ ಗುರುತಿಸಿ ಕರ್ಕೊಂಡ್ಬಂದು ಆಕಾಶವಾಣಿಯವರು ಮಾಡ್ತಿದ್ದಾರೆ. ನಮ್ಮ ಈಗ ಮೇ 3 34 ತುಂಬಿ 35 ಕಾಲಿಡ್ತಾ ಇದೆ. ಎಷ್ಟು ಬೇಗ ಇದು 35 ವರ್ಷಕ್ಕೆ ಬಂದಿದೆ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಯಾಕಂದ್ರೆ ನಾನು ಮೊದಲೆಲ್ಲ ಮದುವೆ ಕಾರ್ಯಕ್ರಮಗಳಿಗೆಲ್ಲ ಹೋದಾಗ ರೇಡಿಯೋಗಳನ್ನೇ ಪ್ರೆಸೆಂಟ್ ಮಾಡ್ತಾ ಇದ್ದೆ. ಅದು ಈಗಲೂ ನೆನಪು ಬರುತ್ತೆ ನನಗೆ ಹೇಳಿದ್ರೆ. ಅವರು ಈಗಲೂ ಇಟ್ಕೊಂಡಿದ್ದಾರೆ, ಮನೆ ಹೋದಾಗ ಸಹ ತೋರಿಸಿದ್ರು ನನಗೆ. ಬಹಳ ಖುಷಿ ಆಯ್ತು ನನಗೆ. ನನಗೆ ರೇಡಿಯೋ ನಾಗರಾಜ್ ಅಂತಾನೆ ಕರೀತಾರೆ, ನನ್ನ ಬ್ಲಡ್ ನಾಗರಾಜ್ ಅಂತ ಕರೀತಾರೆ, ನೇತ್ರ ನಾಗರಾಜ್ ಅಂತ ಕರೀತಾರೆ. ಇದೆಲ್ಲ ಮಾಹಿತಿ ಸಿಕ್ಕಿರೋದು ನನಗೆ ರೇಡಿಯೋ ಇಂದಾನೆ. ದಯವಿಟ್ಟು ನಾವು ನಮ್ಮ ಮಿತ್ರರು ಎಲ್ಲರಿಗೂ ನಾನು ಹೇಳೋದು ಒಂದೇ, ದಯವಿಟ್ಟು ರೇಡಿಯೋನ ಕೇಳ್ತಾ ಇರಿ. ಯಾಕಂದ್ರೆ ಟಿವಿ ಇಟ್ಕೊಂಡ್ಬಿಡ್ತೀರ ಅನ್ಕೊಂಡ್ರೆ ಸಿನಿಮಾ ನೋಡಬಹುದು, ಅದನ್ನ ನೋಡ್ತಾನೆ ಕೂತ್ಕೋಬೇಕು. ಆದ್ರೆ ರೇಡಿಯೋ ಹಾಗಲ್ಲ, ಕೇಳ್ತಾ ವಿಚಾರ ಮಾಡ್ತಾ ನಮ್ ಕೆಲಸ ಮಾಡ್ತಾ ನಾನು ಬಿಸ್ನೆಸ್ ಮಾಡ್ತಾ ಅಥವಾ ಕೃಷಿ ಕೆಲಸ ಮಾಡ್ತಾ ಏನೇ ಆಗ್ಲಿ, ಬಹಳಷ್ಟು ಜನ ನನ್ನ ಮಿತ್ರನ ಕೊಟ್ಟಿದೆ, ಸ್ನೇಹಿತರನ್ ಕೊಟ್ಟಿದೆ, ಎಲ್ಲ ಬಂಧು ಬಳಗನ ಕೊಟ್ಟಿದೆ. ಹಾಗಾಗಿ ನನಗೆ ಇದೊಂದು ರೇಡಿಯೋ ಒಂದು ನಮ್ಮ ಅಕ್ಕ ಅಂತ ಹೇಳ್ಬೋದಿಲ್ಲ, ನನ್ನ ತಾಯಿ ಅಂತ ಹೇಳ್ಬೋದು ಅಂದ್ರೆ ತಪ್ಪಾಗಲ್ಲ. ಹೀಗಾಗಿ ನಮ್ಗೆ ಬಹಳ ಸಂತೋಷ ಆಗ್ತಿದೆ. ಇದು 34 ತುಂಬಿ 35 ವರ್ಷ ಬಂದಿರೋ ವಾರ್ಷಿಕೋತ್ಸವದಲ್ಲಿ ನಾವು ಬೆಳೀತಾ ಇದೀವಿ ಅನ್ನೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಅಂತ ಹೇಳೋದಕ್ಕೆ, ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಗುರುತಿಸಿ ನನ್ನ ಒಂದು ಒಪಿನಿಯನ್ ಕೇಳೋದಕ್ಕೆ ಸಹ ಬಂದಿರೋದಕ್ಕೆ ನನಗೆ ಬಹಳ ಆನಂದ ಆಗಿದೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಕೆ ವಿ ರುದ್ರಮಯ್ಯಪ್ಪ, ಆಲಗೊಂಡಳ್ಳಿ ಚಳ್ಳಕೆರೆ ತಾಲೂಕಿನಿಂದ ಮಾತಾಡ್ತಾ ಇದ್ವಿ. 34 ತುಂಬಿ 35 ದಾಪಕಾಲು ಇಡುತ್ತಿರುವಂತ ಆ ಆಕಾಶವಾಣಿಗೆ ನಮ್ಮ ರೈತರ ಪರವಾಗಿ ತುಂಬು ಹೃದಯದ ಶುಭಾಶಯಗಳನ್ನು ಕೋರ್ತೀನಿ. ಆಕಾಶವಾಣಿ ಕೂಡದ ಕಾರ್ಯಕ್ರಮ ಇಲ್ಲ ಅಂತಂದು ಒಂದು ಗಾದೆಯ ಪ್ರಕಾರ ನಮಗೆ ಸಾಕಷ್ಟು ವಿಚಾರಗಳು ಆಕಾಶವಾಣಿಯಿಂದ ತಿಳಿದು ಬರ್ತವೆ. ಅದರಲ್ಲಿ ವಿಶೇಷವಾಗಿ ಕೃಷಿ ರಂಗದಲ್ಲಂತೂ ವಿಶೇಷವಾಗಿ ಹಿರಿಯ ತಜ್ಞರಿಂದ ವಿಜ್ಞಾನಿಗಳಿಂದ ಸಾಕಷ್ಟು ಕೃಷಿಯಲ್ಲಿ ಅನುಭವವನ್ನು ಹೊಂದಿರತಕ್ಕಂತ ರೈತರಿಂದ ಸಾಕಷ್ಟು ಮಾಹಿತಿಗಳನ್ನು ಕೊಡೋದ್ರಿಂದ ರೈತರಿಗೆ ಅರ್ಧ ಸಮಸ್ಯೆಗಳು ಇಲ್ಲಿ ಬಗೆಹರಿತವೆ ಅಂತಕ್ಕಂತ ವಿಚಾರ. ಬೆಳಿಗ್ಗೆ ಭಕ್ತಿ ಗೀತೆಗಳಿಂದ ಪ್ರಾರಂಭವಾಗಿ ರಾತ್ರಿ ಜೋಗಳ ಮಾಡಿ ಮಲಗಿಸುವ ತನಕ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತೀರಾ. ಅದು ಕ್ರೀಡಾ ಆಗಿರ್ಬೋದು, ಆರೋಗ್ಯವಾಗಿರ್ಬೋದು, ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದೇ ಆಗಿರ್ಬೋದು, ಪರಿಸರದ ಬಗ್ಗೆ ಆಗಿರ್ಬೋದು, ಒಟ್ಟುಗೂಡಿಸಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಸರ್. ನಾವು ಈ ರೇಡಿಯನ್ನು ಜೋಬಿನಲ್ಲೇ ಇಟ್ಟುಕೊಂಡು ನಾವು ಎಲ್ಲ ಕೆಲಸ ಮಾಡುತ್ತಲೇನೆ ಸಾಕಷ್ಟು ಮಾಹಿತಿ ಸಿಗೋದು ಅಂತಂದ್ರೆ ಈ ರೇಡಿಯೋ ಕಾರ್ಯಕ್ರಮದಿಂದ ಮಾತ್ರ ಸರ್. ಬೇರೆದಕ್ಕೆ ಕರೆಂಟ್ ಇರಬೇಕು, ನೋಡ್ತಿರ್ಬೇಕು, ಅವೆಲ್ಲ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ. ನಾವು 10-15-20 ಜನ ಕೂಲರ್ನ ಕೆಲಸ ಮಾಡಿಸುವ ಜೊತೆಗೆ ಈ ರೇಡಿಯೋ ಕಾರ್ಯಕ್ರಮವನ್ನು ಆಲಿಸ್ತಿದ್ವಿ. ಆಮೇಲೆ ಒಳ್ಳೆಯ ಆರೋಗ್ಯ ಕಾರ್ಯಕ್ರಮ ಆಗಿರ್ಬೋದು, ಆಮೇಲೆ ಪರಿಸರದ ಬಗ್ಗೆ ಆಗಿರ್ಬೋದು, ಆಮೇಲೆ ಜಲ ಸಂರಕ್ಷಣೆ ಆಗಿರ್ಬೋದು, ಮಣ್ಣು ಸಂರಕ್ಷಣೆ ಆಗಿರ್ಬೋದು, ಎಲ್ಲಾ ರೀತಿಯ ಕಾರ್ಯಕ್ರಮಗಳು ಅಭೂತವಾಗಿರ್ತಕ್ಕಂತ ಕಾರ್ಯಕ್ರಮಗಳು ಎಲ್ಲಾ ಮಾಧ್ಯಮಗಳಿಗಿಂತ ಅಗ್ಗವಾಗಿ ಸಿಗತಕ್ಕಂತ ಮಾಧ್ಯಮ ಯಾವ್ದಾದ್ರು ಇದ್ರೆ ಅದ್ರ ಆಕಾಶವಾಣಿ. ಯಾಕಂತಂದ್ರೆ ನಾವು ಏನೂ ಬಂಡವಾಳ ಹಾಕದೆ ಪುಕ್ಕಟ್ಟೆಯಾಗಿ ಮಹತ್ತರವಾದ ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದಂದ್ರೆ ಆಕಾಶವಾಣಿ. ನಿಜವಾಗಲೂ ಇಲ್ಲಿ 34 ತುಂಬಿ 35 ವರ್ಷಕ್ಕೆ ದಾಪಕಾಲು ಇಡ್ತಕ್ಕಂತ ಆಕಾಶವಾಣಿಗೆ ನಾವು ಎಷ್ಟು ಧನ್ಯವಾದಗಳು ಹೇಳಿದರೂ ತೀರ್ತಾ ಇಲ್ಲ. ಯಾಕಂತಂದ್ರೆ ಈಗ ಬಿತ್ತನೆ ಮಾಡಿ ಕೊಯ್ಲೆಯ ಮಧ್ಯದಲ್ಲಿ ಬರ್ತಕ್ಕಂತ ಅನೇಕ ಮಾಹಿತಿಗಳನ್ನು ವಿಜ್ಞಾನಿಗಳೊಂದಿಗೆ ಸಂವಾದ, ಚರ್ಚೆ, ನೇರ ಪೂಜಿನ ಕಾರ್ಯಕ್ರಮ ಇವೆಲ್ಲ ಕೊಡುವುದರಿಂದ ರೈತರಿಗೆ 90% ಭಾಗ ವಿಚಾರಗಳು ಈ ಕಾರ್ಯಕ್ರಮದಿಂದ ತಿಳಿಯುತ್ತೆ ಅಂತಂದು ನಾವು ಬಹಳ ಹೆಮ್ಮೆಯಿಂದ ಹೇಳ್ತಿದೀವಿ. ಈ ನಮ್ಮ ಚಿತ್ರದುರ್ಗ ಆಕಾಶವಾಣಿ ಈ ಕಗ್ಗಲ್ಲಲ್ಲಿ ಹೂವಾಗಿ ಅರಳಿ ಎಲ್ಲರಿಗೂ ಒಳ್ಳೆಯ ಸುವಾಸನೆ ಯುಕ್ತವಾಗಿರ್ತಕ್ಕಂತ ವಾಸನೆ ಮತ್ತು ಅದ ಪ್ರತಿಫಲವನ್ನು ಕೊಡ್ತಕ್ಕಂತ ಚಿತ್ರದುರ್ಗ ಆಕಾಶವಾಣಿಗೆ ಎಷ್ಟು ಹೇಳಿದ್ರು ಅದು ಕಡಿಮೆ ಅಂತಲೇ. ಯಾಕಂತಂದ್ರೆ ಒಳ್ಳೊಳ್ಳೆಯ ಕಾರ್ಯಕ್ರಮಗಳು, ಈ ರೀತಿ ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಇನ್ನೂ ಮುಂದುವರಿಸ್ರಿ. ಅನಂತರ ಹಿರಿಯ ತಜ್ಞರು, ಹಿರಿಯ ವಿಜ್ಞಾನಿಗಳು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂತ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡೋದರಿಂದ, ಸಂವಾದದಿಂದ ಇವೆಲ್ಲವೂ ಕೊಟ್ಟಿದ್ದಾದ್ರೆ ನಿಜವಾಗಲೂ ಇನ್ನೂ ಒಳ್ಳೆ ಕಾರ್ಯಕ್ರಮ ಆಗುತ್ತೆ ಅಂತ ನನ್ನ ಅನಿಸಿಕೆ. ಈ 34ನೇ ವರ್ಷ ತುಂಬಿ 35ನೇ ವರ್ಷಕ್ಕೆ ದಾಪಕಾಲಿಡ್ತಕ್ಕಂತ ಒಳ್ಳೆಯ ಒಂದು ಕಾರ್ಯಕ್ರಮದಿಂದ ಎದ್ದು ಬರಲಿ ಅಂತಂದು ನಾನು ಈ ವೇಳೆಯಲ್ಲಿ ಚಿತ್ರದುರ್ಗ ಆಕಾಶವಾಣಿಗೆ ನಾನು ನಮ್ಮ ರೈತರ ಪರವಾಗಿ ಎಲ್ಲರ ಜನರ ಪರವಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ, ಶುಭಾಶಯಗಳನ್ನು ತಿಳಿಸ್ತೀನಿ. ನನ್ನ ಹೆಸರು ಅನುಜಾಕ್ಷಿ, ಮಿರಸಾಬಿಯಲ್ಲಿ ಚಳ್ಳಕೆರೆ ತಾಲೂಕು ರೈತ ಮಹಿಳೆ. ಚಿತ್ರದುರ್ಗ ಆಕಾಶವಾಣಿಗೆ 34ನೇ ಹುಟ್ಟುಹಬ್ಬದ ಶುಭಾಶಯಗಳು. ನಾನು ಜಾಸ್ತಿ ರೇಡಿಯೋದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಆದ್ರೂ ಕೃಷಿ ರಂಗಕ್ಕೆ ಜಾಸ್ತಿ ಒತ್ತು ಕೊಟ್ಟು ಅದರಲ್ಲಿ ನಮ್ಗೆ ಏನೇನು ಉಪಯೋಗ ಆಗ್ಬೇಕು, ರಾಸಾಯನಿಕ ಕೃಷಿ ಮಾಡಬಾರ್ದು, ರಾಸಾಯನ ಜಾಸ್ತಿ ಬೆಳೆಸಬಾರ್ದು, ಸಾವಯವನೇ ಬೆಳಿಬೇಕು ಅಂತ ಅದ್ರಿಂದ ಚೆನ್ನಾಗಿ ತಿಳ್ಕೊಂಡಿದೀವಿ. ಜಾಸ್ತಿ ರಾಸಾಯನ ಬಳಸಕ್ ಹೋಗೋದಿಲ್ಲ, ಸಾವಯವನೇ ಬಳಸ್ತಾ ಇದೀವಿ. ಮತ್ತೆ ಕೃಷಿಗೆ ಏನೇನು ಸಂಬಂಧಪಟ್ಟ ಒಂದು ರೋಗ ಬಿದ್ದಾಗ ಏನ್ ಔಷಧಿ ಹೊಡಿಬೇಕು ಏನಿಲ್ಲ ಅಂತ ಕೃಷಿ ವಿಜ್ಞಾನ ಕೇಂದ್ರದಿಂದ ವಿಜ್ಞಾನಿಗಳ ಹತ್ರ ಕೇಳಿ ತಿಳ್ಕೊಂತ ಇರ್ತೀವಿ. ಮತ್ತೆ ಜೈವಿಕ ಗೊಬ್ಬರನ ಹೇಗ್ ತಯಾರು ಮಾಡ್ಬೇಕು ಅಂತ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ ವಿಜ್ಞಾನಿಗಳು, ಅದ್ರ ಬಗ್ಗೆ ತಿಳ್ಕೊಂತ ಇರ್ತೀವಿ. ಪ್ರತಿಯೊಂದು ಬೆಳೆನು ಇವಾಗ ಮೆಕ್ಕೆಜೋಳ, ನೀರುಳ್ಳಿ, ರಾಗಿ, ಸುಗಂಧರಾಜ ಎಲ್ಲದರಲ್ಲೂ ಬೆಳೀತಾ ಇದೀವಿ. ಜಾಸ್ತಿ ರಾಸಾಯನಿಕ ಬಳಸದೆ ಸಾವಯವ ಕೃಷಿಯಲ್ಲೇ ಬೆಳೀತಾ ಇದೀವಿ. ರೇಡಿಯೋದಿಂದ ತುಂಬಾ ಉಪಯೋಗ ಆಗಿದೆ. ರಾಸಾಯನಿಕ ಅತಿಯಾಗಿ ಬಳಸಿದ್ರೆ ಏನಾಗುತ್ತೆ, ಜೈವಿಕ ಗೊಬ್ಬರನ ಹೇಗ್ ತಯಾರು ಮಾಡ್ಬೇಕು, ಅದರಲ್ಲಿ ಜೀವಾಣುಗಳನ್ನ ಹೇಗ್ ತಯಾರು ಮಾಡ್ಬೇಕು, ನಮ್ಮ ತ್ಯಾಜ್ಯದಲ್ಲೇ ನಾವು ಹೇಗ್ ಗೊಬ್ಬರನ ತಯಾರು ಮಾಡ್ಬೇಕು ಅನ್ನೋದ್ರ ಬಗ್ಗೆ, ಈಗ ಬೀಜೋತ್ಪಾದನೆ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ನಮ್ಗೆ. ವಿಜ್ಞಾನಿಗಳಿಂದ ಕೇಳಿ ತಿಳ್ಕೊಂಡು ಕೆಲವೊಂದು ಇದನ್ನ ಅನುಸರಿಸ್ತಾ ಇದೀವಿ. ರೇಡಿಯೋದಿಂದ ತುಂಬಾ ಉಪಯೋಗ ಆಗಿದೆ, ಅದರಿಂದ ನಮ್ಗೆ ತುಂಬಾ ಹೆಲ್ಪ್ನೂ ಆಗ್ತಾ ಇದೆ. ಪ್ರತಿಯೊಂದು ಕಾರ್ಯಕ್ರಮ ಕೇಳ್ತಾ ಇದೆ. ಮತ್ತೊಮ್ಮೆ ಚಿತ್ರದುರ್ಗ ಆಕಾಶವಾಣಿಗೆ 34ನೇ ಹುಟ್ಟುಹಬ್ಬದ ಶುಭಾಶಯಗಳು. ನಾನು ಹೆಮ್ಮೂರಲ್ಲಿ ಅಂತ ಹನುಮಂತ್ ಪಾತ್ರ ಜಗಳೂರು ದಾವಣಗೆರೆ ಜಿಲ್ಲೆಯಿಂದ ಮಾತಾಡ್ತಿರೋದು. ಯಾಕಂದ್ರೆ ನಾನು ಸುಮಾರು 30 ವರ್ಷದಿಂದ ಚಿತ್ರದುರ್ಗ ಆಕಾಶವಾಣಿ ಕೇಳ್ಕೊಂತ ಬಂದಿದ್ದೀನಿ. ಇಲ್ಲಿ ರೈತರ ಕಾರ್ಯಕ್ರಮಗಳು ಅದ್ಭುತವಾಗಿ ಮೂಡಿ ಬರ್ತಾ ಇದೆ, ಒಳ್ಳೊಳ್ಳೆ ಅಧಿಕಾರಿಗಳು ಬರ್ತಾ ಇದ್ದಾರೆ, ಒಳ್ಳೊಳ್ಳೆ ಪ್ರಗತಿಪರ ರೈತರ ಪ್ರತಿಯನ್ನು ಆಗ್ತಾ ಇದೆ. ಹಾಗೆ ನಮ್ಗೆ ಒಂದು ಅಧಿಕಾರಿಗಳು ನಮ್ಗೆ ಯಾವುದೇ ಒಂದು ಸ್ಪಂದಿಸ್ಬೇಕಂದ್ರೆ ನಮ್ಮ ಆಕಾಶವಾಣಿ ಬಹಳ ಮುಖ್ಯವಾಗಿದೆ. ಈಗ ಏನಾದ್ರೂ ಸಮಸ್ಯೆ ಇದ್ರೆ ನಾವು ಆಕಾಶವಾಣಿ ಮೂಲಕ ಅವ್ರನ್ನ ನಾವು ಸಂಪರ್ಕ ಮಾಡಬಹುದು. ರೈತರಾಗಿದ್ದರಿಂದ ನಮಗೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದಾವೆ. ನಮಗೆ ಅದ್ರ ಮುಖಾಂತರ ಒಂದು ಕೀಟದ ಬಗ್ಗೆ ಆಗಿರ್ಬೋದು, ಒಂದು ಬೀಜದ ಬಗ್ಗೆ ಮಾಹಿತಿ ಆಗಿರ್ಬೋದು, ಒಂದು ನಮಗೆ ಬೀಜಿ ಉಪಚಾರ ಮಾಡೋದೇ ಆಗಿರ್ಬೋದು, ಸಾವಯವ ಕೃಷಿಯ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ವಿಚಾರಗಳು ನಮಗೆ ಈ ಆಕಾಶವಾಣಿಯಿಂದ ತಿಳಿದು ಬರ್ತಾ ಇದೆ. ಹಾಗಾಗಿ ನಾವು ಯಾವಾಗಲೂ ನಾವು ಕೇಳ್ತಾ ಬಂದಿದ್ವಿ. ಈಗ ನಮ್ಮ ಚಿತ್ರದುರ್ಗ ಆಕಾಶವಾಣಿ 34ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದೆ. ನನಗೆ ತುಂಬಾ ಸಂತೋಷ ಆಗಿದೆ. ಎಲ್ಲಾ ಕೇಳುಗರಿಗೂ ಸಹ ನಮ್ಮ ನಿರ್ದೇಶಕರಾಗಿರ್ಬೋದು, ನಮ್ಮ ಕೃಷಿ ರಂಗದ ಜಗದೀಶ ಸಾರ್ ಆಗಿರ್ಬೋದು, ನಮ್ಮ ಮುರುಗ ಸಿದ್ದಪ್ಪ ಆಗಿರ್ಬೋದು, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಒಳ್ಳೊಳ್ಳೆ ಅಧಿಕಾರಿಗಳನ್ನು ನಮಗೆ ಸಂಪರ್ಕ ಮಾಡಿ ನಮಗೆ ಹೆಚ್ಚಿನ ಮಾಹಿತಿ ಒದಗಿಸ್ತಾ ಇದ್ದಾರೆ. ಹಾಗಾಗಿ ನಾವು ಪ್ರತಿ ಒಂದು ಕಾರ್ಯಕ್ರಮ ಕೇಳ್ತಾ ಬಂದಿದ್ದೀವಿ. ಹಾಗಾಗಿ ನಾನು ಮತ್ತೊಂದು ಎಲ್ಲಾ ಕೇಳುಗರ ಪರವಾಗಿ 34ನೇ ವರ್ಷದ ಹುಟ್ಟುಹಬ್ಬಕ್ಕೆ ನಾನು ಶುಭ ಕೋರ್ತಿದ್ದೇನೆ. ಧನ್ಯವಾದಗಳು. ನನ್ನ ಹೆಸರು ಅನಂತ ರಾಜು ಗೊರ್ಲಡ್ಕೋ ಅಂತ. ನಾನು ಬಹಳ ದಿನಗಳಿಂದಲೂ ರೇಡಿಯೋ ಕೇಳ್ತಾ ಇದ್ದೀನಿ. ಆಕಾಶವಾಣಿ ಚಿತ್ರದುರ್ಗದ ಬಗ್ಗೆ ನನಗೆ ತುಂಬಾ ಅಭಿಮಾನ ಪ್ರೀತಿ. ಮತ್ತೆ ನನಗೆ ಅದು ಒಂದು ದಿನ ಕೇಳಲಿಲ್ಲ ಅಂದ್ರೆ ಅದು ನನಗೆ ದಿನ ಪೂರ್ತಿ ಆಗದೇ ಇಲ್ಲ. ಮಕ್ಕಳ ಕಾರ್ಯಕ್ರಮಗಳಾಗಿರ್ಬೋದು, ರೈತರ ಕಾರ್ಯಕ್ರಮಗಳಾಗಿರ್ಬೋದು, ಕೃಷಿ ವಿಜ್ಞಾನಿಗಳನ್ನ ಕರೆತಕೊಂಡು ನಮ್ಮನ್ನು ನಮಗೆ ಪರಿಚಯನ ಮಾಡಿಕೊಡ್ತಾರೆ. ಇದರಿಂದ ಸಾಕಷ್ಟು ನಮ್ಗೆ ಗೊತ್ತಿಲ್ಲದ ಮಾಹಿತಿಗಳೆಲ್ಲ ನಮ್ಗೆ ಸಿಕ್ಕಾಗಿದೆ. ಬಾಲ ಪ್ರತಿಭೆಗಳನ್ನೆಲ್ಲ ಹೊರತಂದು ನಮಗೆ ಹೇಳುತ್ತಾರೆ. ಮತ್ತೆ ನಮ್ಮ ಆರ್ಜೆಗಳ ಧ್ವನಿಗಳಂತೂ ನಮ್ಗೆ ತುಂಬಾ ಇಷ್ಟ. ಎಲ್ಲಾ ಆರ್ಜೆಗಳನ್ನು ಸಹ ನಮ್ಗೆ ಅಚ್ಚುಮೆಚ್ಚು ಧ್ವನಿ. ಅದರಲ್ಲಿ ನಮ್ಮ ಕೃಷಿ ರಂಗ ವಿಭಾಗದ